ತುಳಿದು ಬೇರೆ ಬಗೆಯ ತೆರೆದು ಮೇರೆ ಗೋಣಿದ ದೀಪ ಸ್ವರ್ಣ ದೀಪ ಇಲ್ಲಿಯವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ. ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ. ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಪಾನಿ ಭೀ ಬಂದ್ ಲ್ಯಾಂಡ್ ಸ್ಲೈಡ್ ಹೋನೆ ಕೆ ಲಕ್ಷಣ. ಅರೆ ಸಬ್ ಲೋಗ್ ಇಕಟ್ಟೆ ಹೋ, ಕ್ಯಾ ಖಬರ್ ಹೈ ಡಾಗ್ ಬಾಬೂ? ಖಬರ್ ಕುಛ ಠೀಕ್ ನಹೀ ಹೈ ಕಾಕಾ, ಲ್ಯಾಂಡ್ ಸ್ಲೈಡ್ ಹೋನೆ ಕಾ ಖತ್ರಾ ಹೈ. ಅರೆ ಕಿಸಿ ಸುರಕ್ಷಿತ ಸ್ಥಾನ ಪರ ಚಲನಾ ಪಡೆಗಾ. ಐಸೆ ಕೈಸೆ ಘರ್ ಬಾರ್ ಛೋಡ್ ದೇ? ಅರೆ ಘರ್ ಕಿ ಚಿಂತಾ ಛೋಡೋ, ಜಲ್ದಿ ಸೇ ಅಪ್ನಾ ಸೇಫ್ಟಿ ಕಿಟ್ ಔರ್ ಜರೂರಿ ಕಾಗಜಾತ್ ಲೇಕರ್ ಕಿಸಿ ಸುರಕ್ಷಿತ ಸ್ಥಾನ ಪರ ಪಹುಂಚೋ. ಲ್ಯಾಂಡ್ ಸ್ಲೈಡ್ ಹುವಾ ಥಾ ಔರ್ ಇಸ್ಕೆ ದುಬಾರಾ ಆನೆ ಕೆ ಆಸಾರ್ ಹೈ. ಆಪ್ಕೆ ಹಿತ್ ಮೇ ತತ್ಪರ್ NDMA. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ. ಒಂದ್ ಮಾತು ಹೇಳಿ ಚಿಕ್ಕಪ್ಪ, ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLI ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ ಮೂರ್ ಪಾಲಿಸಿ ತಗೊಂಡೆ, ಮತ್ತೆ ನನಗ್ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ, ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ. RPLI ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಜೆಎಸ್ಎಸ್ ವಾಕ್ ಶ್ರವಣ ಸಂಸ್ಥೆಯು 4 ವರ್ಷಗಳ ವಾಕ್ ಮತ್ತು ಶ್ರವಣಕ್ಕೆ ಸಂಬಂಧಿಸಿದ ಈ ಸಾಲಿನ ಕೋರ್ಸ್ಗೆ ಪ್ರವೇಶ ಪ್ರಾರಂಭಿಸಿದೆ. ಉತ್ತರ ಕರ್ನಾಟಕದ ಏಕೈಕ ವಾಕ್ ಮತ್ತು ಶ್ರವಣ ಸಂಸ್ಥೆ ಇದು. ಪದವಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ಯಾಂಪಸ್ ಸಂದರ್ಶನ ಏರ್ಪಡಿಸಲಾಗುತ್ತದೆ. ವಿವಿಧ ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತದೆ. ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು PUC ವಿಜ್ಞಾನದಲ್ಲಿ ಕನಿಷ್ಠ ಶೇಕಡ 50 ಅಂಕಗಳನ್ನು ಪಡೆದಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9535714042 ಅಥವಾ JSS ವಾಕ್ ಶ್ರವಣ ಸಂಸ್ಥೆ, ತಪೋವನ ಹತ್ತಿರ ಕೆಲಗೇರಿ ಧಾರವಾಡ ಇಲ್ಲಿಗೆ ಭೇಟಿ ನೀಡಿ. ಹೆಚ್ಚಿನ ವಿವರಗಳಿಗೆ www.jssish.org ವೆಬ್ಸೈಟ್ ಸಂದರ್ಶಿಸಿ. ಗಣೇಶ್, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಯಾವುದೇ ವೈದ್ಯಕೀಯ ತಪಾಸಣೆಗೆ ಒಳಪಡದೆ 18-70 ಪ್ರಾಯದೊಳಗಿನವರು ಅಂಚೆ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಈ ವಿಮೆಯ ಸೌಲಭ್ಯವನ್ನು ಪಡೆಯಬಹುದು. ಮಹೇಶ್, ಸುರಕ್ಷಾ ವಿಮೆ ಅಂದ್ರೆ ದುರ್ಘಟನೆ ವಿಮೆ ಅಲ್ವಾ? ಹೌದು ಗಣೇಶ್, ವಾರ್ಷಿಕ ಕೇವಲ 12 ಕಂತನ್ನು ತುಂಬಿ 2 ರೂಪಾಯಿಗಳ ಸುರಕ್ಷಾ ವಿಮೆಯನ್ನು ಹತ್ತಿರದ ಯಾವುದೇ ಅಂಚೆ ಕಚೇರಿಯಲ್ಲಿ ಪಡೆಯಬಹುದು. ಹೌದಾ? ಹಾಗಾದ್ರೆ ನಾಳೆನೆ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮತ್ತು ನನ್ನ ಮನೆಯವರೆಲ್ಲರ ಅಂಚೆ ಉಳಿತಾಯ ಖಾತೆ ತೆರೆದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮೆ ಮಾಡಿಸುತ್ತೇನೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ ಮೇಲೆ ತಿಳಿಯುತ್ತೆ ಶಿವಣರೆ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ 1 ಸಿಮೆಂಟ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿ ಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429703, ಹೃದಯ ರೋಗ ಆಸ್ಪತ್ರೆ 0835429713. ಸರ್, ನಿಮ್ಮ OTP ಕೊಡಿಯಲ್ಲ. ಮ್ಯಾಮ್, ಈ ಆಪ್ ಡೌನ್ಲೋಡ್ ಮಾಡಿ, KYC ಅಪ್ಡೇಟ್ಗಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದು ರಾಂಗ್ ನಂಬರ್ ಇದೆ ಬಿಡಿ, ಇರಲಿ ಬಿಡಿ, ಇದು ರಾಂಗ್ ನಂಬರ್ ಮಾಡಬೇಡಿ. ಶೇರ್, ಕ್ಲಿಕ್, ಯಾವುದೇ ಡೌನ್ಲೋಡ್. ನೀವು ಅಲರ್ಟ್ ಆಗಿರಿ ಮತ್ತು ಸುರಕ್ಷಿತವಾಗಿ ಬನ್ನಿ. SBI ಯೊಂದಿಗೆ ಶತ್ರುವನ್ನ ಸೋಲಿಸೋಣ. ನನ್ನ ಆನ್ಲೈನ್ ಹಕ್ಕು ನನ್ನ ಕೈಲಿ. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 0233221601 ಓ ಲಾಗ್ ಆನ್ ಟು www.cancermiraj.com. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಆತ್ಮೀಯ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ಈಗ ಕೇಳಿ ಸುಧಾರಿತ ಮೇವಿನ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಟಿಟಿ ಬಂಡಿವಡ್ಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ ಶಿರ್ಬಡಗಿ. ಡಾಕ್ಟರ್ ಟಿಟಿ ಬಂಡಿವಡ್ಡರ್ ಅವರೇ, ನಮಸ್ಕಾರ. ನಮಸ್ಕಾರ. ಸುಧಾರಿತ ಮೇವಿನ ಬೆಳೆಗಳ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಆಗಬಹುದು. ಹಾಲು ಉತ್ಪಾದನೆಯ ಒಟ್ಟು ವೆಚ್ಚದಲ್ಲಿ 60-70% ಮೇವು ಉತ್ಪಾದನೆಯ ವೆಚ್ಚವಾಗಿರುತ್ತದೆ. ಹಸಿರು ಮೇವು ಆಧರಿಸಿದ ಆಹಾರವು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆದ್ದರಿಂದ ಹಸಿರು ಮೇವು ಉತ್ಪಾದನೆಯನ್ನು ಪ್ರೋತ್ಸಾಹಿಸಬೇಕು. ಕಳೆದ 2-3 ಕೇವಲ 8.4 ಹೆಕ್ಟೇರ್ ಮಾತ್ರ ಸ್ಥಿರವಾಗಿದೆ. ಕರ್ನಾಟಕದಲ್ಲಿ ಮೇವಿನ ಸ್ಥಿತಿಗತಿಯನ್ನು ಈಗ ನೋಡಿದಾಗ ಹಸಿರು ಹಾಗೂ ಒಣ ಮೇವಿನ ಬೇಡಿಕೆ ಕ್ರಮವಾಗಿ 122.24 ಟನ್ನಷ್ಟು ಇರುತ್ತದೆ. ಆದರೆ ಪೂರೈಕೆ ಮಾತ್ರ 85 ಟನ್ ಹಸಿರು ಮೇವು ಹಾಗೂ 15 ಟನ್ ಒಣ ಮೇವು ಇರುತ್ತದೆ. ನೀರಾವರಿ ಅನುಕೂಲತೆ ಇದ್ದಲ್ಲಿ ಮೇವಿನ ಬೆಳೆ ಯೋಜನೆ ಹಾಕಿಕೊಂಡು 1 ಪ್ರದೇಶದಲ್ಲಿ ಸುಮಾರು 3-5 ದನಗಳನ್ನು ನಾವು ಸಾಕಬಹುದು. ಈಗ ಮೇವಿನ ಬೆಳೆಗಳನ್ನು ಪ್ರತ್ಯೇಕವಾಗಿ ಬೆಳೆಯುವುದು ಇತ್ತೀಚಿನ ದಿನಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇನ್ನ ಈ ಮೇವಿನ ಬೆಳೆಗಳ ಪ್ರಕಾರಗಳು ಹಾಗೂ ಸುಧಾರಿತ ತಳಿಗಳ ಬಗ್ಗೆ ತಿಳಿಸ್ಕೊಡ್ತೀರಿ? ಖಂಡಿತವಾಗಿ. ಮೇವಿನ ಬೆಳೆಗಳನ್ನು ಒಟ್ಟಾರೆ 3 ಬೆಳೆಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಏಕದಳ ಮೇವಿನ ಬೆಳೆಗಳು, ದ್ವಿದಳ ಮೇವಿನ ಬೆಳೆಗಳು ಹಾಗೂ ಬಹುವಾರ್ಷಿಕ ಹುಲ್ಲಿನ ಮೇವುಗಳಂತ ನಾವು 3 ವಿಧಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಇನ್ನ ಏಕದಳ ಮೇವಿನ ಬೆಳೆಗಳು ಅಂತಂದ್ರೆ, ಒಂದನೇದು ಮೇವಿನ ಗೋವಿನ ಜೋಳ ಅಂತ ಹೇಳ್ಬೋದು. ಆಮೇಲೆ ಎರಡನೇದ್ದು ಮೇವಿನ ಜೋಳ ಅಂತ ಹೇಳ್ಬೋದು. ಎರಡನೇದ್ದು ಅಂತಂದ್ರೆ ಈಗ ದ್ವಿದಳ ಮೇವಿನ ಬೆಳೆಗಳಂತಂದ್ರೆ ಒಂದು ಕುದುರೆ ಮಂತೆ, ಲಸಂದಿ ಇರ್ಬೋದು, ಆಮೇಲೆ ಸ್ಟೈಲೋಜಾಂತಸ್ ಅಂತ ಇರ್ಬೋದು. ಇವು ಎರಡನೇ ವಿಧ. ಇನ್ನು ಮೂರನೇ ವಿಧ ಹೇಳ್ಬೇಕಂತಂದ್ರೆ ಬಹುವಾರ್ಷಿಕ ಹುಲ್ಲಿನ ಮೇವು ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಹೈಬ್ರಿಡ್ ನೇಪೇರಿ ಅಂತ ಬರ್ತೈತಿ, ಆಮೇಲೆ ಗಿಣಿ ಹುಲ್ ಅಂತ ಬರ್ತೈತಿ. ಗಿಣಿ ಹುಲ್ಲಲ್ಲಿ ಸಾಮಾನ್ಯವಾಗಿ ಎರಡು ತಳಿಗಳು ಬರ್ತವೆ, ಒಂದು ಸಮೃದ್ಧಿ ಮತ್ತು ನಂದಿನಿ ಅಂತೇಳಿ. ಅದೇ ರೀತಿ ಹೈಬ್ರಿಡ್ ನೇಪೇರಿದಲ್ಲಿ NB21 ಅಂತ ಹೇಳ್ಬೋದು, ಅಥವಾ ಅನ್ನಪೂರ್ಣ ಅಂತ ಹೇಳ್ಬೋದು, COBN5 ಆನೆ ಹುಲ್ಲು, ಇವು ತಳಿಗಳು ಬರ್ತವೆ. ಇವಿಷ್ಟು ಮೂರು ವಿಧವಾದ ಮೇವಿನ ಬೆಳೆಗಳು. ವಿವಿಧ ಮೇವಿನ ಬೆಳೆಗಳ ಲಭ್ಯತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ್ರಿ? ಏಕದಳ ಮೇವಿನ ಬೆಳೆಗಳು ಇರ್ಬೋದು, ದ್ವಿದಳ ಮೇವಿನ ಬೆಳೆಗಳು ಇರ್ಬೋದು, ಅಥವಾ ಬಹುವಾರ್ಷಿಕ ಹುಲ್ಲಿನ ಬೆಳೆಗಳೇ ಇರ್ಬೋದು. ಇವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮೇವಿನ ವಿಭಾಗ ಅಂತಿದೆ. ಅಲ್ಲಿ ತಮಗೆ ಮೇವಿನ ಕಾಂಡಗಳು ಇರ್ಬೋದು, ಮೇವಿನ ಹುಲ್ಲುಗಡ್ಡೆಗಳಿಗಿರ್ಬೋದು, ಜೂನ್ ಜುಲೈದಲ್ಲಿ ಅಥವಾ ಜುಲೈ ಆಗಸ್ಟ್ ನಲ್ಲಿ ಎಲ್ಲ ರೈತರಿಗೂ ಇಲ್ಲಿ ಕೊಡಲಿಕ್ಕೆ ಲಭ್ಯವಿರುತ್ತವೆ. ಇದಲ್ಲದೆ IGFRA ಅಂತ ಸಂಸ್ಥೆ ಇದೆ, ಅಲ್ಲಿ ಸಹಿತ ರೈತರಿಗೆ ಬೇರೆ ಬೇರೆ ತರದ ಹುಲ್ಲಿನ ಗಡ್ಡೆಗಳು ಲಭ್ಯವಿರುತ್ತವೆ. ರೈತರು ತಮ್ಮಲ್ಲಿ ಸಂಗ್ರಹಿಸಿಟ್ಟಂತ ಮೇವಿನ ಬೀಜ ಆಗಲಿ, ಸಸಿ ಆಗಲಿ, ಅಥವಾ ಈ ಕಾಂಡಗಳನ್ನ ಬಳಕೆ ಮಾಡಬಹುದು ಅಂತೀರಿ? ಬಳಕೆ ಮಾಡಬಹುದು. ಈಗ ಪದೇ ಪದೇ ವರ್ಷ ವರ್ಷ ಅವರು ಬೇರೆ ಕಡೆಯಿಂದ ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತಂದು ಹಾಕೋದಕ್ಕಿಂತ ತಮ್ಮ ಹೊಲದಲ್ಲೇ ಬೆಳೆದಿರತಕ್ಕಂತ ದ್ವಿದಳ ಮೇವಿನ ಬೆಳೆಗರು ಇರ್ಬೋದು, ಏಕದಳ ಮೇವಿನ ಬೆಳೆಗರು ಇರ್ಬೋದು, ಅಥವಾ ಬಹುವಾರ್ಷಿಕ ಹುಲ್ಲಿನ ಮೇವು ಇರ್ಬೋದು, ತಮ್ಮಲ್ಲೇ ಬೆಳೆದಿರತಕ್ಕಂತ ಕಡ್ಡಿಗಳನ್ನು ತೆಗೆದುಕೊಂಡು ಅಥವಾ ಬೀಜಗಳನ್ನು ತೆಗೆದುಕೊಂಡು ಕ್ಷೇತ್ರವನ್ನು ಹೆಚ್ಚಿಗೆ ಮಾಡ್ಕೋಬಹುದು. ಖಂಡಿತವಾಗಿ ತಮ್ಮಲ್ಲಿರ್ತಕ್ಕಂತ ಲಭ್ಯವಿದ್ದ ಬೀಜಗಳನ್ನು ಅಥವಾ ಕಾಂಡಗಳನ್ನು ಉಪಯೋಗ ಮಾಡ್ಕೋಬಹುದು. ಏಕದಳ ಮೇವಿನ ಬೆಳೆಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಏಕದಳ ಮೇವಿನ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಬೆಳೆಯುವಂತ ಮೇವಿನ ಗೋವಿನ ಜೋಳ ಒಂದು, ಆಮೇಲೆ ಮೇವಿನ ಜೋಳ ಒಂದು, ಇವೆರಡು ಮುಖ್ಯವಾದಂತ ಬೆಳೆಗಳು. ಇನ್ನು ಮೇವಿನ ಗೋವಿನ ಜೋಳ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಹೆಚ್ಚು ತೇವಾಂಶದಿಂದ ಕೂಡಿದ ಉಷ್ಣ ಹವೆಯು ಈ ಬೆಳೆಗೆ ಬಹಳ ಅನುಕೂಲವಾಗಿರುತ್ತದೆ. ಫಲವತ್ತಾದ ಭೂಮಿ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಹುಲಸಾಗಿ ಬೆಳೆಯುತ್ತದೆ. ಈ ಮೇವಿನಲ್ಲಿ ಹಾಲು ವೃದ್ಧಿ ಮಾಡುವ ಗುಣಗಳಿರುವುದರಿಂದ ಇದೊಂದು ವಿಶೇಷ ಮೇವಾಗಿದೆ ಅಂತ ನಾವು ಹೇಳಬಹುದು. ಇದು ಅಲ್ಪಾವಧಿ ಬೆಳೆಯಾದ್ದರಿಂದ ಬಹು ಬೆಳೆ ಯೋಜನೆಯಲ್ಲಿ ಇದನ್ನು ಸುಲಭವಾಗಿ ನಾವು ಅಳವಡಿಸ್ಕೋಬಹುದು. ಇದರಲ್ಲಿ ಮುಖ್ಯವಾಗಿ ಒಂದು ತಳಿ ಬರ್ತೈತಿ, ಆಫ್ರಿಕನ್ ಟಾಲ್ ಅಂತೇಳಿ. ಇದು ಎಲ್ಲಾ ಕಾಲದಲ್ಲಿ ನಾವು ಇದನ್ನು ಬಿತ್ತನೆ ಮಾಡಬಹುದು. ಬೀಜದ ಪ್ರಮಾಣ ಬಗ್ಗೆ ಹೇಳ್ಬೇಕಂತಂದ್ರೆ ಪ್ರತಿ ಎಕರೆಗೆ ಸುಮಾರು 25 kg ನಾವು ಬೀಜವನ್ನು ಬಳಸ್ಬೇಕಾಕತಿ. ಇನ್ನು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕಾದ್ರೆ ಪ್ರತಿ ಎಕರೆಗೆ 60 kg ಸಾರಜನಕ, 40 kg ರಂಜಕ ಹಾಗೂ 20 kg ಪೊಟ್ಯಾಸಿಯಮನ್ನು ನಾವು ಹಾಕಬೇಕಾಗತ್ತೆ. ಸಾಲುಗಳಂತರ ಸಾಲಿನಿಂದ ಸಾಲು 30 cm ಅಂತರದಲ್ಲಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. ನಾವು ಕಳೆ ನಿಯಂತ್ರಣ ಮಾಡಬೇಕಾದ್ರೆ ಪ್ರತಿ ಎಕರೆಗೆ 1 kg ಸಿಮ್ಯಾಜಿನ್ ಇರ್ಬೋದು ಅಥವಾ ಅಟ್ರಾಜಿನ್ ಇರ್ಬೋದು ಕಳೆನಾಶಕವನ್ನು ತೆಗೆದುಕೊಂಡು ಸುಮಾರು 300 L ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿವಸ ಅಥವಾ ಮರುದಿವಸ ನಾವು ಮಣ್ಣಿನ ಮೇಲೆ ಸಿಂಪಡಿಸುವುದರಿಂದ ಕಳೆಗಳನ್ನು ಒಂದು 10 ಒಟ್ಟಿಗೆ ತರಬಹುದು ಅಂತ ಹೇಳ ಬಯಸ್ತೇನೆ. ಕಟಾವು ಯಾವಾಗ ಮಾಡ್ಬೇಕಂತಂದ್ರೆ ಬಿತ್ತದ 80 ದಿನಗಳಲ್ಲಿ, ಸುಮಾರು ಕಾಳಿನಲ್ಲಿ ಹಾಲು ತುಂಬುವ ಸಮಯ ಅಂತ ಬರ್ತಲ್ರಿ, ಅವಾಗ ಈ ಬೆಳೆಯನ್ನು ನಾವು ಕಟಾವು ಮಾಡಬೇಕಾಗತ್ತೆ. ಇನ್ನು ಇಳುವರಿ ಹೇಳ್ಬೇಕಂದ್ರೆ ಪ್ರತಿ ಎಕರೆಗೆ 12-15 tons ಹಸಿರು ಮೇವನ್ನು ನಾವು ಪಡೆಯಬಹುದು. ಇದು ಮೇವಿನ ಗೋವಿನ ಜೋಳ. ಇನ್ನು ಮೇವಿನ ಜೋಳದ ಬಗ್ಗೆ ಹೇಳಬೇಕಂತಂದ್ರೆ ಇದು ಒಣ ಹವೆ ಇರುವ ಪ್ರದೇಶಗಳಿಗೆ ಮೇವಿನ ಜೋಳ ಸೂಕ್ತ ಬೆಳೆ ಅಂತ ನಾವು ಹೇಳಬಹುದು. ಇದು ತೆಳವಾದ ಕಡ್ಡಿ ಹಾಗೂ ಎಲೆಗಳನ್ನು ಹೊಂದಿರುತ್ತದೆ. 1-2 ಕೂಳೆ ಬೆಳೆಯನ್ನು ನಾವು ಕೂಡ ನಾವು ತೆಗೆಯಬಹುದು. ಕಡಿಮೆ ಅವಧಿಯಲ್ಲಿ ಕೊಯ್ಲಿಗೆ ಬರುವುದರಿಂದ ಇದು ಬಹುಬೆಳೆ ಯೋಜನೆಯಲ್ಲಿ ಸುಲಭವಾಗಿ ನಾವನ್ನು ಅಳವಡಿಸ್ಕೋಬಹುದು. ಇದರಲ್ಲಿ ಮುಖ್ಯವಾದ ತಳಿಗಳಂತಂದ್ರೆ ಎರಡು ತಳಿ ಬರ್ತವು. ಒಂದು DFJ1 ಅಂತ ಬರ್ತೈತಿ. DFJ ಅಂತಂದ್ರೆ ಧಾರವಾಡ ಫೋರೇಜ್ ಜವಾರ್ ಅಂತ, ಮತ್ತು ಇನ್ನೊಂದು ಸಿ ಮೇವಿನ ಜೋಳ ಅಂದ್ರೆ SSV 74 ಅಂತ ಕರಿತೀವಿ ನಾವು. ಈ ಎರಡು ಮುಖ್ಯವಾದ ತಳಿಗಳು. ಇನ್ನು ಬಿತ್ತನೆ ಕಾಲ ಬಗ್ಗೆ ಹೇಳ್ಬೇಕಂತಂದ್ರೆ ಜೂನ್ ಜುಲೈಲ್ಲೇ ಬಿತ್ತಬಹುದು, ಹಾಗೂ ಬೇಸಿಗೆಯಲ್ಲಿ ಬಿತ್ತಬೇಕಾದ್ರೆ ಜನವರಿ ಫೆಬ್ರವರಿ ಸೂಕ್ತವಾದ ಸಮಯ ಅಂತ ಹೇಳ್ಬೋದು. ಇನ್ನು ಪ್ರತಿ ಎಕರೆಗೆ ಬೀಜದ ಪ್ರಮಾಣ ಅಂದ್ರೆ 12 kg ನಾವು ಬೀಜವನ್ನು ಉಪಯೋಗಿಸ್ಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರ ಬಳಸಬೇಕಾದ್ರೆ ಕುಷ್ಕಿಯಲ್ಲೇ ಬೆಳೆದಿದ್ದಂದ್ರೆ 30 kg ಸಾರಜನಕ, 20 kg ರಂಜಕ ಹಾಗೂ 10 kg ಪೊಟ್ಯಾಸಿಯಂ ನಾವು ಬಳಸ್ಬೇಕಾಗತ್ತೆ. ಬೆಳೆಯನ್ನು ನೀರಾವರಿಯಲ್ಲಿ ಬೆಳೆದಿದ್ದಂದ್ರೆ ನಾವು ಸಾರಜನಕವನ್ನು 60 kg ಅಂಡ್ ರಂಜಕ 24 kg ಹಾಗೂ ಪೊಟ್ಯಾಸಿಯಂ 15 kg ನಾವು ಬಳಸ್ಬೇಕಾಗತ್ತೆ. ಇನ್ನು ಸಾಲುಗಳ ಅಂತರ, ಸಾಲಿನಿಂದ ಸಾಲಿಗೆ ನಾವು ಸುಮಾರು 30 cm ಅಂತರಗಳಲ್ಲಿ ನಾವು ಬಿತ್ತಬೇಕಾಗತ್ತೆ. ಇನ್ನು ಕಳೆ ನಿಯಂತ್ರಣ ಬಗ್ಗೆ ಹೇಳ್ಬೇಕಂದ್ರೆ ಈ ಪ್ರತಿ ಎಕರೆಗೆ 0.5 kg ಅಟ್ರಾಜನ್ ಅನ್ನು 300 L ನೀರಿನಲ್ಲಿ ಬೆರೆಸಿ ಬಿತ್ತನೆ ದಿನ ಅಥವಾ ಮರುದಿನ ಮಣ್ಣಿನ ಮೇಲೆ ಸಿಂಪಡಣೆ ಮಾಡಬೇಕು. ಇನ್ನು ನಾವು ಕಟಾವು ಬಗ್ಗೆ ಹೇಳ್ಬೇಕಂದ್ರೆ ಬಿತ್ತದ 70 ದಿನಗಳಲ್ಲಿ 50% ಹೂವಾಡುವ ಹಂತದಲ್ಲಿ ಕಟಾವು ಮಾಡಬಹುದು. ಕೂಳೆ ಬೆಳೆ ಆದಲ್ಲಿ 2 ಕೊಯ್ಲುಗಳ ನಡುವಿನ ಅಂತರ ಸುಮಾರು 45-50 ದಿವಸಗಳಿರಬೇಕು. ಇಳುವರಿ ಪ್ರತಿ ಎಕರೆಗೆ 12-14 ಟನ್ ಕುಷಿಯಲ್ಲಿ ನಾವು ಪಡೆಯಬಹುದು, ಹಾಗೂ 16-20 ಟನ್ ನೀರಾವರಿ ಪ್ರದೇಶದಲ್ಲಿ ಹಸಿರು ಮೇವನ್ನು ನಾವು ಪಡೆಯಬಹುದು. ದ್ವಿದಳ ಮೇವಿನ ಬೆಳೆಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಖಂಡಿತವಾಗಿ ಸರ್. ದ್ವಿದಳ ಮೇವಿನ ಬೆಳೆಗಳಲ್ಲಿ ಮುಖ್ಯವಾಗಿ 3 ಬರ್ತವು. ಒಂದು ಮೇವಿನ ಅಲಸಂದೆ, ಕುದುರೆ ಮೆಂತೆ, ಆಮೇಲೆ ಸ್ಟೈಲೋಜಾಂತಸ್ ಅಂತ ಹೇಳಬಹುದು ನಾವು. ಈ ನಾವು ಅಲಸಂದೆ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಬೆಳೆಯನ್ನು ಉಷ್ಣವಲಯದಲ್ಲಿ ಮತ್ತು ಉಷ್ಣಾಂಶ ಪ್ರದೇಶಗಳಲ್ಲಿ ಬೆಳೆಯಬಹುದು. ಹಸಿರು ರೂಪದಲ್ಲಿ ಹೆಚ್ಚು ಇಳುವರಿ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಮೇವಿನ ಜೋಳ ಅಥವಾ ಮೇವಿನ ಗೋವಿನ ಜೋಳದೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಇದನ್ನು ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆ ಋತುಗಳಲ್ಲಿ ಇದನ್ನು ಯಶಸ್ವಿಯಾಗಿ ಬೆಳೆಯಬಹುದು. ಇದರಲ್ಲಿ ಮುಖ್ಯವಾದ ತಳಿ ಅಂತಂದ್ರೆ ಸ್ವಾದ್ ಅಂತ ಬರ್ತೈತಿ, DFC1 ಅಂತ ಕರೀತೀವಿ ನಾವು. ಇದು ಬಿತ್ತನೆ ಕಾಲ ಅಂದ್ರೆ ಜೂನ್ ಜುಲೈ. ಬೀಜದ ಪ್ರಮಾಣ 16 ಕಿಲೋಗ್ರಾಂ ಪ್ರತಿ ಎಕರೆಗೆ ನಾವು ಬೆಳೆಸಬೇಕಾಕತಿ. ಇನ್ನು ರಾಸಾಯನಿಕ ಗೊಬ್ಬರ ಬಗ್ಗೆ ಹೇಳ್ಬೇಕಂತಂದ್ರೆ 6 ಕಿಲೋಗ್ರಾಂ ಸಾರಜನಕ, 12 ಕಿಲೋಗ್ರಾಂ ರಂಜಕವನ್ನು ನಾವು ಬಳಸಬೇಕಾಕತಿ. ಇನ್ನು ಸಾಲುಗಳ ಅಂತರ ಅಂತಂದ್ರೆ 30 ಸೆಂಟಿಮೀಟರ್. ಕಟಾವು ಮತ್ತು ಇಳುವರಿ ಬಗ್ಗೆ ಹೇಳ್ಬೇಕಂತಂದ್ರೆ ಕಾಯಿ ಕಟ್ಟುವ ಹಂತದಲ್ಲಿ ಕಟಾವು ಮಾಡಬೇಕು. ಇಡೀ ಬೆಳೆಯಾಗಿ ಬೆಳೆದಲ್ಲಿ ಪ್ರತಿ ಎಕರೆಗೆ 12 ಟನ್ ಹಸಿರು ಮೇವನ್ನು ಪಡೆಯಬಹುದು, ಹಾಗೂ ಮಿಶ್ರ ಬೆಳೆಯಾಗಿ ಬೆಳೆದಲ್ಲಿ 6 ಟನ್ ಹಸಿರು ಮೇವನ್ನು ನಾವು ಪಡೆಯಬಹುದು. ಇನ್ನು ಎರಡನೇ ಮುಖ್ಯವಾದ ಬೆಳೆ ಅಂತಂದ್ರೆ ಕುದುರೆ ಮೆಂತೆ ಅಂತ ಹೇಳ್ಬೋದು. ಇದೊಂದು ಬಹುವಾರ್ಷಿಕ ಸತ್ವಯುತ ದ್ವಿದಳ ಮೇವಿನ ಬೆಳೆ. ಇದು ಅಧಿಕ ಪೌಷ್ಟಿಕಾಂಶ ಹೊಂದಿದ್ದು 16-18% ಕಚ್ಚಾ ಸಸಾರಜನಕ ಅಂದ್ರೆ ಪ್ರೋಟೀನ್ ಅಂತ ಕರಿತೀವಿ ನಾವು, ಅದು ಖನಿಜ ಹಾಗೂ ಜೀವಸತ್ವ ಹೊಂದಿದೆ. ಈ ಕಾರಣಕ್ಕೆ ಇದನ್ನು ನಾವು ಮೇವಿನ ರಾಣಿ ಅಂತ ಕರೆಯುವುದುಂಟು. ಇನ್ನು ಮುಖ್ಯವಾದ ತಳಿಗಳ ಬಗ್ಗೆ ಹೇಳಬೇಕಂದ್ರೆ ಆನಂದ 2 ಮತ್ತು RL88 ಅಂತ ಎರಡು ಮುಖ್ಯವಾದ ತಳಿಗಳು. ಬಿತ್ತನೆ ಕಾಲ ಅಕ್ಟೋಬರ್ ನವೆಂಬರ್. ಬೀಜದ ಪ್ರಮಾಣ 2.5 ಕಿಲೋಗ್ರಾಂನಿಂದ 30 ಕಿಲೋಗ್ರಾಂ ಪ್ರತ್ಯೇಕರಿಗೆ ನಾವು ಬೀಜವನ್ನು ಬಳಸಬೇಕಾಕತಿ. ಇನ್ನು ರಾಸಾಯನಿಕ ಗೊಬ್ಬರ 10 ಕಿಲೋಗ್ರಾಂ ಸಾರಜನಕ, 40 ಕಿಲೋಗ್ರಾಂ ರಂಜಕ ಹಾಗೂ 10 ಕಿಲೋಗ್ರಾಂ ಪೊಟ್ಯಾಶ್ ಪ್ರತ್ಯೇಕರಿಗೆ ನಾವು ಬಳಸಬೇಕಾಕತಿ. ಇನ್ನು ಸಾಲುಗಳ ನಂತರ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ನಾವು ಬಿಟ್ಟು ಬಿತ್ತನೆ ಮಾಡಬೇಕು. ಮೊದಲನೇ ಕಟಾವನ್ನು ಬಿತ್ತನೆಯಾದ 60-65 ದಿನಕ್ಕೆ ಮಾಡಬಹುದು, ಹಾಗೂ ನಂತರದ ಕಟಾವುಗಳನ್ನು ಸುಮಾರು 25-30 ದಿವಸಗಳ ಅಂತರದಲ್ಲಿ ಮಾಡಬಹುದು. ಇದು ಬಹುವಾರ್ಷಿಕ ಮೇನು ಬೆಳೆಯಾಗಿರೋದ್ರಿಂದ ನಾವು ಸುಮಾರು 1 ವರ್ಷಕ್ಕೆ 8 ಕಟಾವುಗಳನ್ನು ನಾವು ತಕ್ಕೋಬಹುದು. ಇನ್ನು ಇಳುವರಿ ಬಗ್ಗೆ ಹೇಳಬೇಕಂದ್ರೆ ಪ್ರತ್ಯೇಕರಿಗೆ ಪ್ರತಿ ವರ್ಷಕ್ಕೆ 30-35 ಟನ್ ಹಸಿರು ಮೇವನ್ನು ನಾವು ಪಡೆಯಬಹುದು. ಇನ್ನು ಇನ್ನೊಂದು ಮುಖ್ಯವಾದ ದ್ವಿದಳ ಮೇವಿನ ಬೆಳೆ ಅಂತಂದ್ರೆ ಸ್ಟೈಲೋಜಾಂತಸ್. ಇದು ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆಯಾಗಿದ್ದು ಇದನ್ನು ಕಡಿಮೆ ಆಳದ ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣುಗಳನ್ನು ಒಳಗೊಂಡ ಜಮೀನಿನಲ್ಲಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಕೂಡ ಇದನ್ನು ನಾವು ಬೆಳೆಯಬಹುದು. ಇನ್ನು ಇದರ ತಳಿಗಳು ಅಂತಂದ್ರೆ ಮುಖ್ಯವಾಗಿ ಹೆಮೆಟಾ ಮತ್ತು ಸ್ಕ್ಯಾಬ್ರಾ ಅಂತ ಎರಡು ತಳಿಗಳು ಬರ್ತವೆ. ಇನ್ನು ಬಿತ್ತನೆ ಕಾಲ ಜೂನ್ ಜುಲೈ. ಬೀಜದ ಪ್ರಮಾಣ 1.5 ಕಿಲೋಗ್ರಾಂ ಪ್ರತಿ ಎಕರೆಗೆ ನಾವು ಬೀಜವನ್ನು ಬಳಸಬೇಕಾಕತಿ. ಇನ್ನು ರಾಸಾಯನಿಕ ಗೊಬ್ಬರ 8 ಕಿಲೋಗ್ರಾಂ ಸಾರಜನಕ, 16 ಕಿಲೋಗ್ರಾಂ ರಂಜಕವನ್ನು ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ನಾವು ಕೊಡಬೇಕಾಕತಿ. ಇನ್ನು ಸಾಲುಗಳ ಅಂತರ ಅಂತಂದ್ರೆ 30 ಸೆಂಟಿಮೀಟರ್. ಸಾಲಿನಿಂದ ಸಾಲಿಗೆ ನಾವು 30 ಸೆಂಟಿಮೀಟರ್ ನಾವು ಮೇಂಟೈನ್ ಮಾಡಬೇಕಾಕತಿ. ಹೂವಾಡುವ ಹಂತದಲ್ಲಿ ಸುಮಾರು 40-50 ದಿವಸಗಳ ಅಂತರದಲ್ಲಿ ವರ್ಷಕ್ಕೆ 3 ಕಟಾವುಗಳನ್ನು ನಾವು ಪಡೆಯಬಹುದು. ಇನ್ನು ಇಳುವರಿ ಪ್ರತಿ ಎಕರೆಗೆ 10-12 ಟನ್ ಹಸಿರು ಮೇವನ್ನು ನಾವು ಪಡೆಯಬಹುದು. ಬಹುವಾರ್ಷಿಕ ಮೇವಿನ ಬೆಳೆಗಳ ಬಗ್ಗೆ ತಿಳಿಸ್ಕೊಡ್ರಿ. ಬಹುವಾರ್ಷಿಕ ಮೇವಿನ ಬೆಳೆಗಳೇ ಅಂತಂದ್ರೆ ಮುಖ್ಯವಾಗಿ 2 ತರ ಬರ್ತವೆ. ಗಿಣಿ ಹುಲ್ಲು, ಒಂದು ಹೈಬ್ರಿಡ್ ನೇಪಿರಿ ಅಂತ ಹೇಳ್ಬೋದು ನಾವು. ಈ ಗಿಣಿ ಹುಲ್ಲು ಬಹುವಾರ್ಷಿಕ ಬೆಳೆಯಾಗಿದ್ದು ಇದು ಉಷ್ಣವಲಯದ ಪ್ರದೇಶದಲ್ಲಿ ಬೆಳೆಯಲು ಸೂಕ್ತವಾಗಿದೆ. ನೀರಾವರಿ ಆಶ್ರಯದಲ್ಲಿ ಬೆಳೆದ ಹುಲ್ಲು ಅಧಿಕ ಪೌಷ್ಟಿಕಾಂಶ ಹೊಂದಿದ್ದು ಹಾಲು ಹಿಂಡುವ ದನಗಳಿಗೆ ಉತ್ತಮ ಹಸಿರು ಮೇವು. ಇನ್ನು ತಳಿಗಳ ಬಗ್ಗೆ ಹೇಳಬೇಕಂದ್ರೆ ಈ ಗಿಣಿ ಹುಲ್ಲಿನ ತಳಿಗಳು ಒಂದು ಸಮೃದ್ಧಿ ಮತ್ತು ಒಂದು ನಂದಿನಿ, ಎರಡು ಮುಖ್ಯವಾದ ತಳಿಗಳು ಬರ್ತವೆ. ನಾಟಿ ಮಾಡುವ ಕಾಲ ಜೂನ್ ಜುಲೈ. ಇನ್ನು ಬೇರುಳ ತುಂಡುಗಳು ಪ್ರತಿ ಎಕರೆಗೆ 10,000-11,000 ತುಂಡುಗಳು ಬೇಕಾಗ್ತವೆ. ಇನ್ನು ಸಾಲುಗಳ ಅಂತರ ಸಸಿಲಿಂದ ಸಸಿಗೆ 60 ಸೆಂಟಿಮೀಟರ್ ಮತ್ತು ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ ಈ ಅಂತರದಲ್ಲಿ ನಾವು ನಾಟಿ ಮಾಡಬೇಕಾಕತಿ. 60 ಕಿಲೋಗ್ರಾಂ ಸಾರಜನಕ, 30 ಕಿಲೋಗ್ರಾಂ ರಂಜಕ ಹಾಗೂ 20 ಕಿಲೋಗ್ರಾಂ ಪೊಟ್ಯಾಷನ್ನು ನಾವು ಬಳಸಬೇಕಾಕತಿ. ಇನ್ನು ಕಟಾವು ಬಗ್ಗೆ ಹೇಳಬೇಕಂದ್ರೆ ಮೊದಲನೇ ಕಟಾವನ್ನು 60-70 ದಿವಸಗಳ ನಂತರ ಮಾಡಬಹುದು. ನಂತರದ ಕಟಾವುಗಳನ್ನು ಪ್ರತಿ 35-40 ದಿವಸಗಳ ಅಂತರದಲ್ಲಿ ಪ್ರತಿ ವರ್ಷ ಒಟ್ಟು 5-6 ಸಲ ಕಟಾವು ಮಾಡಬಹುದು. ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ಸುಮಾರು 50-60 ಟನ್ ಹಸಿರು ಮೇವನ್ನು ಪಡೆಯಬಹುದು. ಇನ್ನೊಂದು ಹೈಬ್ರಿಡ್ ನೇಪ್ರಿ ಅಂತ ಬರ್ತೈತಿ, ಇದು ಕೂಡ ಬಹುವಾರ್ಷಿಕ ಹುಲ್ಲಿನ ಮೇವು. ಇದರಲ್ಲಿ ಮುಖ್ಯವಾಗಿ ಒಂದು 5-6 ತಳಿ ಬರ್ತಾವು. ಒಂದು NB21 ಅಂತ ಹೇಳ್ಬಹುದು, ಅನ್ನಪೂರ್ಣ ಅಂತ ಹೇಳ್ಬಹುದು, ಅಥವಾ COBN5, ಆನೆ ಹುಲ್ಲು, ಈ ತರ ಮುಖ್ಯವಾದ ತಳಿಗಳು ಬರ್ತಾವು. ಇದನ್ನು ನಾಟಿ ಮಾಡುವ ಕಾಲ ಅಂದ್ರೆ ಜೂನ್ ಜುಲೈನಲ್ಲಿ ನಾವು ನಾಟಿ ಮಾಡಬಹುದು. ಬೇರೂರ ತುಂಡುಗಳು ಪ್ರತಿ ಎಕರೆಗೆ 8,000-9,000 ಬೇರೂರ ತುಂಡುಗಳು ಬೇಕಾಕವು. ನಾಟಿ ಮಾಡುವ ಅಂತರ ಸಾಲಿನಿಂದ ಸಾಲಿಗೆ 75 ಸೆಂಟಿಮೀಟರ್ ಮತ್ತು ಸಸಿಯಿಂದ ಸಸಿಗೆ ಕೂಡ 75 ಸೆಂಟಿಮೀಟರ್. ಇನ್ನು ರಾಸಾಯನಿಕ ಗೊಬ್ಬರಗಳು ಬಳಸಬೇಕಾದ್ರೆ ಪ್ರತಿ ಎಕರೆಗೆ ಸುಮಾರು 70 ಕಿಲೋಗ್ರಾಂ ಸಾರಜನಕ, 48 ಕಿಲೋಗ್ರಾಂ ರಂಜಕ ಹಾಗೂ 30 ಕಿಲೋಗ್ರಾಂ ಪೊಟ್ಯಾಷಿಯಂ ನಾವು ಬಳಸಬೇಕಾಗ್ತದೆ. ಇನ್ನು ಕಟಾವು ವಿಚಾರ ಬಗ್ಗೆ ಮಾತಾಡಿದರೆ ಮೊದಲನೇ ಕಟಾವನ್ನು ನಾವು 70-80 ದಿವಸಗಳು ಹಾಗೂ ನಂತರದ ಕಟಾವುಗಳನ್ನು 40-50 ದಿವಸಗಳ ಅಂತರದಲ್ಲಿ ನಾವು ಮಾಡಬಹುದು. ನಾಟಿ ಮಾಡಿದ ಮೊದಲನೇ ವರ್ಷದಲ್ಲಿ ಪ್ರತಿ ಎಕರೆಗೆ 30-32 ಟನ್ ಹಾಗೂ ನಂತರದ ವರ್ಷಗಳಲ್ಲಿ ಅಂದ್ರೆ 2ನೇ ವರ್ಷ 3ನೇ ವರ್ಷ ಅದು 70-80 ಟನ್ ಹಸಿರು ಮೇವನ್ನು ನಾವು ಪಡೆಯಬಹುದು. ಕುರಿ ಅಥವಾ ಈ ಮೇಕೆ ಸಾಕಾಣಿಕೆ ಮಾಡಲಿಕ್ಕೆ ಯಾವ ಹುಲ್ಲು ಸೂಕ್ತಂತೀರಿ? ಈಗ ಮೇಕೆ ಮತ್ತು ಕುರಿ ಸಾಕಾಣಿಕೆ ಮಾಡಿದಾಗ ನಾವು ಗಿಣಿ ಹುಲ್ಲನ್ನು ನಾವು ಬಳಸಬೇಕಾಗತ್ತೆ. ಏಕೆಂದ್ರೆ ಗಿಣಿ ಹುಲ್ಲು ಮೃದುವಾಗಿರ್ತತಿ, ಕುರಿ ಮತ್ತು ಮೇಕೆಗಳು ಆಕರ್ಷಕವಾಗಿ ಅವು ತಿಂತಾವ. ಇನ್ನು ಈ ಕುದುರೆ ಮೆಂತೆಯನ್ನ ಎಷ್ಟು ಪ್ರಮಾಣದಾಗ ಕೊಡ್ಬೇಕಂತೀರಿ? ಕುದುರೆ ಮೆಂತೆಯಲ್ಲಿ ಪ್ರೋಟೀನ್ ಕಂಟೆಂಟು ಸುಮಾರು 16-18% ಪ್ರೋಟೀನ್ ಇರುವುದರಿಂದ ಇದನ್ನು ನಾವು ಬೇರೆ ಮೇವಿನ ಬೆಳೆಗಳ ಜೊತೆಗೆ ಮಿಶ್ರಣ ಮಾಡಿ ನಾವು ಕೊಡಬೇಕಾಗತ್ತೆ. ಎಷ್ಟು ಪ್ರಮಾಣ ಅಂದರೆ ಸುಮಾರು 10%. ನಾವು 100 ಕೆಜಿ ಬೇರೆ ಮೇವಿನ ಬೆಳೆಗಳನ್ನು ಹಾಕಿದಾಗ ಇದು 10 ಕೆಜಿ ಅಷ್ಟು ಅದರಲ್ಲಿ ಮಿಕ್ಸ್ ಮಾಡಿ ಅಥವಾ ಮಿಶ್ರಣ ಮಾಡಿ ನಾವು ಕೊಡಬೇಕಾಗತ್ತೆ. ಪೂರ್ತಿಯಾಗಿ ನಾವು ಕುದುರೆ ಮೆಂತೆಯನ್ನು ತೋರಿಸೋದ್ರಿಂದ ಏನಾಗತ್ತೆ, ಅದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಅದು ದನಗಳ ಪಟ್ಟಿ ಅಥವಾ ಕುರಿ ಮೇಕೆ ಹೊಟ್ಟೆ ಉಬ್ತದೆ. ಮತ್ತೆ ಈ ಜಲಕೃಷಿಯ ಬಗ್ಗೆ ತಿಳಿಸ್ಕೊಡ್ತೀರಿ? ಜಲಕೃಷಿ ಅಂದ್ರೆ ಮಣ್ಣು ಮಾಧ್ಯಮ ಇಲ್ಲದೆ ಸಮೃದ್ಧಿ ಪೋಷಕಾಂಶಗಳನ್ನು ಒಳಗೊಂಡ ನೀರಿನಲ್ಲಿ ಬೀಜಗಳನ್ನು ಹಾಕಿ ಮೊಳಕೆ ಒಡೆಸಿ ಬೆಳೆಸಿ ಹಸಿರು ಮೇವು ಉತ್ಪಾದನೆ ಮಾಡುವುದಕ್ಕೇನಂತ ಜಲಕೃಷಿ ಅಂತ ನಾವು ಕರೀತೀವಿ. ಇನ್ನ ಈ ಜಲಕೃಷಿಯ ಅನುಕೂಲಗಳು ಮತ್ತೆ ಪ್ರಯೋಜನಗಳು ಏನೇನದಾವ್? ಮತ್ತೆ ಜಲಕೃಷಿ ತಿನ್ನಿಸುವ ಪ್ರಮಾಣ ಹಾಗೂ ಜಲಕೃಷಿ ಮೇವಿನ ಗುಣಗಳ ಬಗ್ಗೆ ತಿಳಿಸ್ತೀರಿ? ಜಲಕೃಷಿ ಅನುಕೂಲಗಳಂತಂದ್ರೆ ಇದನ್ನು ನಾವು ಸುಲಭವಾಗಿ ಮತ್ತು ವೇಗವಾಗಿ ಮೇವನ್ನು ಪೂರೈಸಬಹುದು. ಇದಲ್ಲದೆ ಇದರಲ್ಲಿ ಅನೇಕ ಜೀವಸತ್ವಗಳು ಇರುತ್ತವೆ. ಇದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಕಡಿಮೆ ಸ್ಥಳದಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡಬಹುದು. ಇದು ಆರೋಗ್ಯಕ್ಕೆ ಬಹಳ ಉತ್ತಮ. ಇದು ಪೌಷ್ಟಿಕ ಮೇವು. ಅದನ್ನು ಹಾಕುವುದರಿಂದ ರೋಗವನ್ನು ಕಡಿಮೆ ಮಾಡುತ್ತದೆ. ಈ ಜಲಕೃಷಿ ಮೇವು ತಿನ್ನಿಸುವುದರಿಂದ ಗರ್ಭ ಧರಿಸಲು ಸಹಾಯವಾಗುತ್ತದೆ. ಮೂತ್ರಪಿಂಡದ ಕಾಯಿಲೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ವರ್ಷವಿಡೀ ಬೆಳೆಯಬಹುದು. ಇಲ್ಲಿ ಜಲಕೃಷಿಗೆ ಬಳಸಬಹುದಾದ ಬೀಜಗಳಂತಂದ್ರೆ ಗೋವಿನ ಜೋಳ ಬೀಜ ಇರಬಹುದು, ಸೋಯಾ ಒರೆ ಬೀಜಗಳನ್ನು ಬಳಸಬಹುದು, ಬೇಳೆಕಾಳುಗಳು, ರಾಗಿ, ಸಜ್ಜೆ ಇತ್ಯಾದಿಗಳನ್ನು ನಾವು ಜಲಕೃಷಿಗೆ ಬಳಸಬಹುದು. ಇನ್ನು ಜಲಕೃಷಿಯಲ್ಲಿ ಯಾವ ರೀತಿ ಮೇವನ್ನ ತಿನ್ನಿಸ್ಬೇಕಂತೀರಿ? ಪ್ರಮಾಣ ಯಾವ ರೀತಿ ಇದೆ ಅಂತೀರಿ? ಈ ಜಾನುವಾರುಗಳಿಗೆ ಪ್ರತಿ ದಿನಕ್ಕೆ ಸುಮಾರು 8 ಕಿಲೋಗ್ರಾಂ ಜಲಕೃಷಿ ಮೇವನ್ನು ತಿನ್ನಿಸಬಹುದು. ಮೊಲಗಳಿಗೆ ಪ್ರತಿ ದಿನಕ್ಕೆ 200 ಗ್ರಾಂನಷ್ಟು ತಿನ್ನಿಸಬಹುದು. ಕುರಿಗಳಿಗೆ ಪ್ರತಿ ದಿನಕ್ಕೆ 1 ಕಿಲೋಗ್ರಾಂನಷ್ಟು ನಾವು ಜಲಕೃಷಿ ಮೇವನ್ನು ತಿನ್ನಿಸಬಹುದು ಅಂತ ಹೇಳ್ಬೋದು. ಮೇವಿನ ಬೆಳೆಗಳ ಬಗ್ಗೆ ತಾವೇನು ತಿಳಿಸ್ತೀರಿ? ಒಂದೇ ಕ್ಷೇತ್ರದಲ್ಲಿ ಬಹು ಮೇವಿನ ಬೆಳೆಗಳನ್ನು, ಏಕದಳ ಧಾನ್ಯಗಳು ಇರ್ಬೋದು, ದ್ವಿದಳ ಧಾನ್ಯಗಳು ಇರ್ಬೋದು, ಬಹು ವಾರ್ಷಿಕ ಹುಲ್ಲಿನ ಬೆಳೆಗಳು ಇರ್ಬೋದು, ಇವನ್ನೆಲ್ಲ ಮಿಶ್ರಣ ಮಾಡಿ ಒಂದೇ ಕ್ಷೇತ್ರದಲ್ಲಿ ಈ 3 ತರದ ಬೆಳೆಗಳು ಬರುವಂತೆ ಬೆಳೆಸಿಕೊಂಡು ಹೈನು ದನಗಳಿಗೆ ಸಮತೋಲನ ಆಹಾರ ದೊರೆಯುವಂತೆ ಯೋಜನೆಯನ್ನು ಹಾಕಿಕೊಂಡ್ರೆ ಹಾಲಿನ ಇಳುವರಿ ಹೆಚ್ಚುವುದಲ್ಲದೆ ದನಗಳ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ಟಿಟಿ ಬಂಡಿವಡರ್ ಅವರೇ, ತಾವು ಇಲ್ಲಿವರೆಗೆ ಮೇವಿನ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇಲ್ಲಿವರೆಗೆ ಸುಧಾರಿತ ಮೇವಿನ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಟಿಟಿ ಬಂಡಿವಡ್ಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಾಮೇಶ್ವರ ಶಿರಬಡಗಿ. ಈಗ ಕೇಳಿ ಕೃಷಿ ವಾರ್ತೆ. ನಾವು ಸಾಕಿರುವ ಪಶುಗಳೆಲ್ಲವೂ ಸಾವಿರಾರು ವರ್ಷಗಳ ಹಿಂದೆ ಕಾಡಿನಲ್ಲಿ ಇದ್ದ ಪ್ರಾಣಿಗಳು. ಆಕಳು ಅಥವಾ ಎಮ್ಮೆಗಳು, ಹುಲಿ, ಸಿಂಹಗಳಂತಹ ಕ್ರೂರ ಪ್ರಾಣಿಗಳಿಂದ ಪಾರಾಗಲು ಆಹಾರ ಸೇವಿಸುವ ವಿಶಿಷ್ಟವಾದ ಕ್ರಮವನ್ನು ಅನುಸರಿಸುತ್ತವೆ. ದೊರೆಯುವಂಥ ಹುಲ್ಲು ಅಥವಾ ಆಹಾರದ ಬೆಳೆಯನ್ನು ಸಿಕ್ಕ ಅಲ್ಪ ಸಮಯದಲ್ಲಿಯೇ ಗಬಗಬನೆ ತಿಂದುಬಿಡುತ್ತವೆ. ನಂತರ ಸುರಕ್ಷಿತ ಜಾಗೆಯಲ್ಲಿ ನಿಧಾನವಾಗಿ ಮೆಲುಕು ಹಾಕಲು ಪ್ರಾರಂಭಿಸುತ್ತವೆ. ಇವುಗಳ ಹೊಟ್ಟೆಯಲ್ಲಿ 4 ಭಾಗಗಳಿರ್ತವೆ. ಈಗಾಗಲೇ ತಿಂದು ಹೊಟ್ಟೆಯ ಮೊದಲನೇ ಭಾಗದಲ್ಲಿ ಸಂಗ್ರಹಗೊಂಡ ಆಹಾರವನ್ನು ಮತ್ತೆ ಬಾಯಿಯೊಳಗೆ ಪುನಃ ತಂದುಕೊಂಡು ಜೊಲ್ಲಿನೊಂದಿಗೆ ಬೆರೆಸಿ ಸಣ್ಣಗೆ ಅರೆದು ನುಂಗುವುದು ಹಾಗೂ ಅದು ನೇರವಾಗಿ ಹೊಟ್ಟೆಯ ಎರಡನೆಯ ಅಥವಾ ಮೂರನೇ ಭಾಗಕ್ಕೆ ಹೋಗುವುದು, ನಂತರ ನಾಲ್ಕನೇ ಭಾಗದಲ್ಲಿ ಮುಂದಿನ ಪಚನಕ್ರಿಯೆ ನಡೆಯುತ್ತದೆ. ಹೀಗೆ ಗಬಗಬನೆ ತಿನ್ನುವ ಪ್ರವೃತ್ತಿ ಈಗಲೂ ಮುಂದುವರೆದಿದೆ. ಏಕೆಂದರೆ ಈ ದನಗಳ ಹೊಟ್ಟೆಯ ರಚನೆ, ಪಚನಾಂಗ ವ್ಯವಸ್ಥೆ ಮೊದಲಿನಂತೆಯೇ ಇದೆ. ಇದರ ಪರಿಣಾಮವಾಗಿ ಯಾವಾಗ ಸೇವಿಸಬಲ್ಲ ಆಹಾರ ದೊರೆಯುತ್ತೋ ಅದನ್ನು ಆಗ ಬೇಗನೆ ತಿಂದು ಮುಗಿಸುತ್ತವೆ. ಕಸದ ತೊಟ್ಟಿ ಅಥವಾ ಅದರ ಸುತ್ತಮುತ್ತ ಬಿದ್ದಿರುವ ಸೇವಿಸಬಲ್ಲ ಆಹಾರದತ್ತ ಅವುಗಳ ಗಮನ ಹೋಗ್ತದೆ. ಕೊಟ್ಟಿಗೆಯಲ್ಲಿನ ಮೇವು ಮತ್ತಿತರ ಆಹಾರ ಪದಾರ್ಥಗಳನ್ನು ಕೂಡ ಅವು ಬೇಗನೆ ತಿನ್ನುತ್ತವೆ. ತಿನ್ನುವ ಭರದಲ್ಲಿ ಅಪಾಯಕಾರಿ ತ್ಯಾಜ್ಯವನ್ನು ಕೂಡ ಕಬಳಿಸುತ್ತವೆ. ಸೇವಿಸಿದ ಆಹಾರದಲ್ಲಿ ಸೇರಿರುವಂಥ ಅಂತಹ ತ್ಯಾಜ್ಯಗಳ ಪ್ರಕಾರ ದೇಹದ ಮೇಲೆ ವಿಭಿನ್ನ ಪರಿಣಾಮಗಳು ಉಂಟಾಗುತ್ತವೆ. ಸಾಮಾನ್ಯವಾಗಿ ತಿಂದ ವಸ್ತುಗಳು ಅಷ್ಟೊಂದು ವಿಷಕಾರಿ ಅಲ್ಲದಿದ್ದರೆ ದನಗಳು ಬೇದಿ, ಅತಿಸಾರ, ಅಜೀರ್ಣ, ಜೊಲ್ಲು ಸುರಿಸುವುದು ಮತ್ತು ಹೊಟ್ಟೆಯಲ್ಲಿನ ತೊಂದರೆಯಿಂದಾಗಿ ಸಮಾಧಾನರಹಿತವಾಗಿರುವುದು ಮುಂತಾದ ಸಾಮಾನ್ಯ ಲಕ್ಷಣಗಳನ್ನು ತೋರಿಸಿ ಒಂದೆರಡು ದಿನಗಳಲ್ಲಿ ಮತ್ತೆ ಆರೋಗ್ಯ ಪಡೆದುಕೊಳ್ತವೆ. ಅಲ್ಪ ಅಪಾಯಕಾರಿ ಶಿಲೀಂಧ್ರ, ಕಡಿಮೆ ಶಕ್ತಿಯ ರಾಸಾಯನಿಕಗಳು ಇದ್ದರೆ ಅಂತಹ ತೊಂದರೆ ಇರೋದಿಲ್ಲ. ಆದರೆ ಕ್ರಿಮಿನಾಶಕಗಳು, ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರ, ಇಲಿ, ಜಿರಳೆಯ ಮಾರಕ ಔಷಧಿಗಳು, ಬೂಟ್ ಪಾಲಿಷ್, ನೇಲ್ ಪಾಲಿಷ್, ಬಳಸಿ ಬಿಸಾಕುವಂಥ ವಸ್ತುಗಳು, ತಂತಿ, ಮೊಳೆ, ಪಟಾಕ್ಷಿಯೊಂದಿಗೆ ಬರುವಂಥ ತೆಳ್ಳನೆಯ ಲೋಹದ ವಸ್ತುಗಳು, ಸೂಜಿ, ದಬ್ಣ, ಚಮಚೆ, ಬಿರುಸಾದ ಪ್ಲಾಸ್ಟಿಕ್ ಕಡ್ಡಿ ಮುಂತಾದ ಅಡಿಗೆ ಮನೆಯ ಉಪಕರಣಗಳು, ಬ್ಯಾಟ್ರಿ ಶೆಲ್, ವಿದ್ಯುತ್ ಉಪಕರಣಗಳು, ಕಂಪ್ಯೂಟರ್, ಟಿವಿ, ಮೊಬೈಲ್ ಮುಂತಾದ ವಿದ್ಯುನ್ಮಾನ ಉಪಕರಣಗಳ ತ್ಯಾಜ್ಯಗಳು, ಪಾಲಿಥಿನ್ ಬ್ಯಾಗುಗಳು, ಪ್ಲಾಸ್ಟಿಕ್ ಚೀಲಗಳು ಅಥವಾ ಪ್ಲಾಸ್ಟಿಕ್ನಿಂದ ತಯಾರಿಸಿದ ತರಹೇವಾರಿ ನಾನಾ ನಮೂನೆಯ ಚೂಪಾದ ವಸ್ತುಗಳು, ನಿರ್ಮಾಣದ ಹಂತದಲ್ಲಿರುವ ಕಟ್ಟಡದ ಬೇಲ್ ವೈರ್ ಮುಂತಾದವು, ಬೇಕಾಬಿಟ್ಟಿ ಎಸೆಯುವಂಥ ಅಪಾಯಕಾರಿ ವಸ್ತುಗಳ ಪಟ್ಟಿ ಇನ್ನಷ್ಟು ದೊಡ್ಡದೇ ಇದೆ. ತಂತಿ, ಮೊಳೆ ಅಥವಾ ಲೋಹದ ಚೂಪಾದ ವಸ್ತುಗಳು ಮತ್ತು ಪ್ಲಾಸ್ಟಿಕ್ ಅಥವಾ ಪಾಲಿಥಿನ್ ಚೀಲಗಳು ಪ್ರಾಣಿಗಳ ಪ್ರಾಣಹರಣ ಮಾಡುವ ಪ್ರಮುಖ ಶತ್ರುಗಳು. ಇವುಗಳ ಸೇವನೆಯಿಂದ ಪ್ರಾಣಿಯ ದೇಹ ಹಾಗೂ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ. ಚಿತ್ರ ವಿಚಿತ್ರ ಲಕ್ಷಣಗಳು ಕಂಡುಬರ್ತವೆ. ದೇಹದ ಒಳಗಿನ ಯಾವ ಅಂಗ ಬಾಧೆಗೆ ಒಳಗಾಗುವುದೋ ಅದರ ಕಾರ್ಯಗಳಿಗೆ ವ್ಯತ್ಯಯ ಉಂಟಾಗುತ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಲಕ್ಷಣಗಳು ಕಂಡುಬರ್ತವೆ. ಒಂದಕ್ಕಿಂತಲೂ ಹೆಚ್ಚು ಅಪಾಯಕಾರಿ ವಸ್ತುಗಳನ್ನು ದನಗಳು ತಿಂದಿದ್ದರೆ ವಿಚಿತ್ರ ರೀತಿಯ ದೈಹಿಕ ತೊಂದರೆಗಳು ಅಥವಾ ರೋಗದ ಲಕ್ಷಣಗಳು ಗೋಚರಿಸಬಹುದು. ಚೂಪಾದ ವಸ್ತುಗಳು ಹೊಟ್ಟೆಯ ಎರಡನೇ ಭಾಗದಿಂದ ನೇರವಾಗಿ ಎದೆಯತ್ತ ಸರಿದು ಒಪೆಯನ್ನು ಹರಿದು ಹೃದಯದತ್ತ ಸಾಗ್ತವೆ. ಹೃದಯವನ್ನು ಚುಚ್ಚಿ ಘಾಸಿಗೊಳಿಸ್ತವೆ. ಈ ಹಂತಗಳು ಪಶುವಿನ ಪ್ರಾಣವನ್ನು ಹಿಂಡುತ್ತವೆ. ಯಾತನಾಮಯ ಪರಿಸ್ಥಿತಿ ಉದ್ಭವಿಸುತ್ತದೆ. ಹೃದಯದ ಪೊರೆ ಮತ್ತು ಮಾಂಸಖಂಡ ಗಾಯಗೊಂಡು ಕೀವು ತುಂಬಿ ಹೃದಯ ಕ್ರಿಯೆ ನಿಧಾನವಾಗುತ್ತಾ ಬರುತ್ತದೆ. ಅಶುದ್ಧ ರಕ್ತವಾಹಿನಿಗಳಿಂದ ರಕ್ತವು ಹೃದಯದತ್ತ ಬರದೆ ಕುತ್ತಿಗೆಯ ಕೆಳಗಿನ ಭಾಗದಲ್ಲಿ ಗಂಗೆ ದೊಗಲಿನ ಹತ್ತಿರ ಜಮಾ ಆಗಿ ಬಾವು ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಶಸ್ತ್ರಚಿಕಿತ್ಸೆ ಬಿಟ್ಟರೆ ಬೇರೆ ಯಾವ ಉಪಾಯವೂ ಇಲ್ಲ. ಔಷಧೋಪಚಾರಗಳು ವ್ಯರ್ಥ. ಅದೇ ರೀತಿ ದನಗಳು ತಿನ್ನುವ ಪ್ಲಾಸ್ಟಿಕ್ ಎಂದಿಗೂ ಹೊರಗೆ ಬರುವುದಿಲ್ಲ, ಕರಗುವುದೂ ಇಲ್ಲ ಮತ್ತು ಪಚನವಾಗುವುದೂ ಇಲ್ಲ. ಕೆಲವೊಂದು ದನಗಳಲ್ಲಿ 40-50 ಕಿಲೋಗ್ರಾಂನಷ್ಟು ಪ್ಲಾಸ್ಟಿಕ್ ಕಂಡುಬರುತ್ತೆ. ದೇಹದ ಪಚನಾಂಗ ವ್ಯೂಹದಲ್ಲಿ ಅಥವಾ ಬೇರೆ ಭಾಗದಲ್ಲಿ ಕಬ್ಬಿಣದ ವಸ್ತುಗಳು ಅಥವಾ ಪ್ಲಾಸ್ಟಿಕ್ ಸೇರಿಕೊಂಡಿದೆ ಎಂಬುದು ಪ್ರಾರಂಭಕ್ಕೆ ಸುಲಭವಾಗಿ ಗೊತ್ತಾಗೋದಿಲ್ಲ. ಪದೇ ಪದೇ ಕಂಡುಬರುವ ಹೊಟ್ಟೆಯುಬ್ಬುವಿಕೆ, ಅಪಚನ, ಅಶಕ್ತತೆ, ನಡೆದಾಟದಲ್ಲಿನ ವ್ಯತ್ಯಾಸ, ಮೇಲಿಂದ ಮೇಲೆ ಕಾಣಿಸಿಕೊಳ್ಳುವ ಜ್ವರ ಮುಂತಾದ ಲಕ್ಷಣಗಳು ಕಂಡ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ದನಗಳು ಇಂಥ ಅಪಾಯಕಾರಿ ವಸ್ತುಗಳನ್ನು ತಿನ್ನದಂತೆ ನೋಡಿಕೊಳ್ಳುವುದೇ ಇದಕ್ಕೆ ಸೂಕ್ತವಾದ ಪರಿಹಾರ. ಇಲ್ಲಿಯವರೆಗೆ ಕೃಷಿ ವಾರ್ತೆ ಕೇಳಿದಿರಿ. ಈಗ ಕೇಳಿ ಅಥಣಿ ತಾಲೂಕು ಯಲ್ಲಮ್ಮನವಾಡಿಯ ರಾಧಾಬಾಯಿ ಅಮ್ಮದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಚಂದುಳಾದ ಗೊಂಬೆ ಚಂದ್ರಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದ್ರಜ್ಯೋತಿಯ ರಂಬೆ ನಾನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಚಂದುಳಾದ ಗೊಂಬೆ, ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಚಂದುಳಾದ ಗೊಂಬೆ, ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಹಂಪಿಯ ಹೊಳಿಯಾಗ ಜಳಕ ಮಾಡ ಕಿನಾರ ಹಾಕಿ ಕೊಕ್ಕಟ್ ನೂರ ಕರಿ ಎಲ್ಲ ಚಂದುಳಾದ. ಚಂದುಳಾದ ಗೊಂಬೆ, ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಚಂದುಳಾದ ಗೊಂಬೆ, ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಚಂದುಳಾದ ಚಂದುಳಾದ ಗೊಂಬೆ, ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಹಿರಿಯಳ ಹೊಳಿಯಾಗ ಜಳಕ ಮಾಡ ಕಿನಾರ ಹಾಕಿ ಕೊಕ್ಕಟ್ ನೂರ ಕರಿ ಎಲ್ಲ ಚಂದುಳಾದ. ಚಂದುಳಾದ ಗೊಂಬೆ, ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಚಂದುಳಾದ ಗೊಂಬೆ, ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಚಂದುಳಾದ ಚಂದುಳಾದ ಗೊಂಬೆ, ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಚಂದುಳಾದ ಗೊಂಬೆ, ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಚಂದುಳಾದ ಚಂದುಳಾದ ಗೊಂಬೆ, ಚಂದ್ರ ಜ್ಯೋತಿಯ ರಂಬೆ, ನಾನಿನ್ನ ನಂಬಿನು ಬಾಜಗುದಂಬೆ. ಹಂಗ ದೊರೆದಾಳ ಎಲ್ಲವ್ವ, ಹಂಗಲ್ಲೆಳವ್ವ, ಹೆಂಗ ಸಿಕ್ಕಾಳ ತಾಯವ್ವ. ಸೇವಾ ಮಾಡರಿ ಮನೆಯ ಸಾರ. ದೊರೆದಾಳ ಎಲ್ಲವ್ವ ನಿಮಗಿಲ್ಲೇಳರುವ ಹೆಂಗ ಸಿಕ್ಕಾಳ ತಾಯವ್ವ ಗಂಟಿ ತಾಳ ಜಾಂಗುಟಿ ಕೈಯ ಹಸ್ತದಲ್ಲಿರುವ ಗಂಟಿ ಚಂಡಿ ಮುಂಡಿ ರೇಣುಕೆ ದುರುಗಿ ಗರ್ತರೆಲ್ಲ ಇರ್ತಾರಲ್ಲಿ ಹೆಂಗ ದೊರೆದಾಳ ಎಲ್ಲವ್ವ ಹಂಗಲ್ಲೇಳವ್ವ ಹೆಂಗ ಸಿಕ್ಕಾಳ ತಾಯವ್ವ ಚಿಂತಲಿಗೆ ಹೋಗುನು ನಡೆಯ ಮೀರಿದ ವಸ್ತಾದಿರ್ತಾರಲ್ಲೇ ಚಿಂತಲಿಗೆ ಹೋಗುನು ನಡೆಯ ಮೀರಿದ ವಸ್ತಾದಿರ್ತಾರಲ್ಲೇ ಸದಾ ಶಂಕರ ಹೇಳಿದ ನುಡಿಗಳು ಸೋದ ಮಾಡಿ ತಿಳ್ಕೊಾರವ್ವ ಹೆಂಗ ದೊರೆದಾಳ ಎಲ್ಲವ್ವ ಹಂಗಲ್ಲೇಳವ್ವ ಹೆಂಗ ಸಿಕ್ಕಾಳ ತಾಯವ್ವ ಇಲ್ಲಿವರೆಗೆ ಅಥಣಿ ತಾಲೂಕು ಯಲ್ಲಮ್ಮನವಾಡಿಯ ರಾಧಾಬಾಯಿ ಎಂ ಆಧಾರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳನ್ನ ಕೇಳಿದಿರಿ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಈಗ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 4,412 ಗರಿಷ್ಠ 5,075, ಅಲಸಂದೆ 3,777 4,427, ಹೆಸರುಕಾಳು 3,333 6,112, ಶೇಂಗಾ ಹುಬ್ಬು 3,759 5,411, ಶೇಂಗಾ ಗೆಜ್ಜೆ 5,589 6,809, ಬಿಳಿಜೋಳ 1,844 2,300, ಇನ್ನು ಕುಸುಬೆ 4,819, ಗೋಧಿ 1,827 3,215. ಇನ್ನು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕಡಲೆಕಾಳು 4,900, ಶೇಂಗಾಗೆಜ್ಜೆ 2,899,